ಉದ್ಘಾಟಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮಕ್ಕಳ ರಕ್ಷಣಾ ನೀತಿ ಅನುಷ್ಠಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯ ಜೊತೆ ಮಕ್ಕಳ ಸುರಕ್ಷತೆಯೂ ಅಷ್ಟೇ ಮುಖ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ನವದೆಹಲಿಯಲ್ಲಿ ನಾಳೆ ಸೋನಿಯಾ ಗಾಂಧಿ ಮಹತ್ವದ ಸಭೆ. ದೇಶದ ಮೊದಲ ದೇಶೀಯ ಸಾರಸ್ MK2 ಐರನ್ ಬರ್ಡ್ ಪರೀಕ್ಷಾ ಸೌಲಭ್ಯಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆ ಬಗ್ಗೆ ಆದ್ಯತೆ ನೀಡುವಂತೆ ಬಿಜೆಪಿ ಆಗ್ರಹ. ನಾಳೆ ಮನ್ ಕಿ ಬಾತ್ನ 128ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು ಹಾಗೂ ಬೆಂಗಳೂರಿನ ವಸತಿ ಸಮುಚ್ಚಯದಲ್ಲಿ ಕರುಳುಬೇನೆ ಪ್ರಕರಣ ಪತ್ತೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಹಾಸನ ಎಫ್ಎಂ 102.2 ಎಫ್ಎಂನಲ್ಲಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ ಇಂದಿನ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತು ಬಾನ್ಲಿ ಸರಣಿಯಲ್ಲಿ ಅಣಬೆ ಬೇಸಾಯ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುಮೂರ್ತಿ ಎಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಿಯುಸಿ ವಿಜ್ಞಾನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಹಾಸನದ ಪ್ರತಿಷ್ಠಿತ ಮಾಸ್ಟರ್ಸ್ ಕಾಲೇಜು ಇದೇ ತಿಂಗಳ 30ನೇ ತಾರೀಕಿನಂದು ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅನ್ನು ನಡೆಸುತ್ತಿದೆ. ಟಾಪ್ 40 ವಿದ್ಯಾರ್ಥಿಗಳಿಗೆ 20-25,000 ರೂಪಾಯಿ ಬಹುಮಾನಗಳಿವೆ. ಬೋರ್ಡ್ ಎಕ್ಸಾಮ್, ಕೆಸಿಇಟಿ, ನೀಟ್, ಜೆಡಬ್ಲ್ಯೂಇ, ಕಾಮೆಡ್ ಕೆ ಪರೀಕ್ಷೆಗಳಲ್ಲಿ ಹಾಸನದ ಮಾಸ್ಟರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಹೆಚ್ಚು ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಆಡಳಿತ ಮಂಡಳಿಯವರ ಸಂಘಟನಾತ್ಮಕ ಪ್ರಯತ್ನ ಹಾಗೂ ಶ್ರೇಷ್ಠ ಮತ್ತು ಅನುಭವಿ ಉಪನ್ಯಾಸಕರ ಪರಿಶ್ರಮದಿಂದ ಐಐಟಿ, ಎನ್ಐಟಿ, ಜಿಪ್ಮೆರ್ಗಳಲ್ಲದೆ ಪ್ರತಿಷ್ಠಿತ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಾಸ್ಟರ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯಧಿಕ ಸಂಖ್ಯೆಯಲ್ಲಿ ಪ್ರವೇಶ ಪಡೆಯುತ್ತಿದ್ದಾರೆ. ಪೋಷಕರೇ, ಎಸ್ಎಸ್ಎಲ್ಸಿ ಓದುತ್ತಿರುವ ನಿಮ್ಮ ಮಕ್ಕಳನ್ನು ಇದೇ 30ರಂದು ಬೆಳಿಗ್ಗೆ 10:30-12:30 ತನಕ ಹಮ್ಮಿಕೊಂಡಿರುವ ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಗೆ ನೋಂದಾಯಿಸಿ. ಸಂಪರ್ಕಕ್ಕೆ ಸಂಖ್ಯೆಗಳು 9444912164 ಮತ್ತೊಂದು 7259695965. ಗಮನಿಸಿ, ನೋಂದಾಯಿಸಲು ಆಗದ ಕೊನೆ ಕ್ಷಣದಲ್ಲಿ ಬರುವ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಬರೆಯಲು ಅವಕಾಶವನ್ನ ನೀಡಲಾಗುವುದು. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನೀನು ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯೆಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ನಾವು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ಅಣಬೆ ಬಹಳ ಹಿಂದೆ ಅಪರೂಪಕ್ಕೆ ಸಿಗ್ತಾ ಇದ್ದಂತಹ ಒಂದು ಆಹಾರ ಪದಾರ್ಥ. ಇದು ಕೆಲವೊಂದು ಕಾಲದಲ್ಲಿ ಮಾತ್ರ ನಮಗೆ ಸಿಗ್ತಾ ಇತ್ತು. ಅದರಲ್ಲಿ ಇರುವಂತಹ ಪೋಷಕಾಂಶಗಳು, ಪೌಷ್ಟಿಕತೆ, ರುಚಿಯ ಕಾರಣಕ್ಕಾಗಿ ಹೆಚ್ಚಿನ ಬೇಡಿಕೆಯನ್ನು ಕೂಡ ಸೃಷ್ಟಿಯನ್ನ ಮಾಡಿಕೊಂಡಿತ್ತು. ಆ ಒಂದು ಕಾರಣದಿಂದಾಗಿ ಇದು ವರ್ಷಪೂರ್ತಿ ಎಲ್ಲರಿಗೂ ಕೂಡ ದೊರಕಬೇಕು ಅನ್ನುವಂತಹ ಉದ್ದೇಶದಿಂದ ಅಣಬೆಯಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿ ಎಲ್ಲಾ ಕಾಲದಲ್ಲಿಯೂ ಕೂಡ ಇದರ ಸಾಗುವಳಿಯನ್ನ ಅಥವಾ ಒಂದು ಬೇಸಾಯವನ್ನ ಮಾಡುವ ಹಾಗೆ ನಮಗೆ ಕೃಷಿ ವಿಜ್ಞಾನ ಅನ್ನುವಂಥದ್ದು ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಇವತ್ತು ಅನೇಕರು ಅಣಬೆ ಬೇಸಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಹೆಚ್ಚು ಜನ ತೊಡಗಿಸಿಕೊಳ್ಳುವ ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ ಅಣಬೆಗೆ ಇವತ್ತು ಏನು ಬೇಡಿಕೆ ಇದೆಯೋ ಅದನ್ನ ಪೂರೈಕೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟೊಂದು ಬೇಡಿಕೆಯನ್ನ ಅದು ಸೃಷ್ಟಿ ಮಾಡಿಕೊಂಡು ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಅಣಬೆ ಬೇಸಾಯ ಅಂತ ಅಂದ್ರೆ ಏನು, ಹೇಗೆ ಮಾಡುವಂಥದ್ದು, ಯಾರೆಲ್ಲ ಮಾಡಬಹುದು, ಮತ್ತೆ ಅಣಬೆ ಬೇಸಾಯವನ್ನ ಮಾಡಲಿಕ್ಕೆ ಏನೆಲ್ಲ ಅಗತ್ಯ ಇರುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಗುರುಮೂರ್ತಿ ಅವರು. ಗುರುಮೂರ್ತಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಅಣಬೆ ಕೃಷಿ ಅಂತ ಅಂದ್ರೆ ಏನು, ಮತ್ತೆ ಅದನ್ನ ಏಕೆ ಮಾಡಬೇಕು ಅಂತ ಹೇಳಿ ತಾವು ಹೇಳ್ತೀರಿ? ಅಣಬೆ ಕೃಷಿ ಅಂತ ಬಂದ್ರೆ ಇದು ಒಂದು ಜೀವಾಣು. ಜೀವಾಣು ಅಂದ್ರೆ ಶಿಲೀಂಧ್ರಗಳಾದಂತ ಅಣಬೆಗಳನ್ನು ಉದ್ದೇಶಪೂರ್ವಕವಾಗಿ ಬೆಳೆಯುವಂತ ಒಂದು ಕೃಷಿ ಪದ್ಧತಿಗೆ ಅಣಬೆ ಕೃಷಿ ಅಂತ ಕರಿತೀವಿ. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಕಡಿಮೆ ಜಾಗದಲ್ಲಿ ಮತ್ತೆ ಕಡಿಮೆ ಬಂಡವಾಳದಲ್ಲಿ ಮತ್ತೆ ಕಡಿಮೆ ಸಮಯದಲ್ಲಿ ನಿಮಗೆ ಅಧಿಕ ಲಾಭದಾಯಕವಾಗಿರ್ತಕ್ಕಂಥ ಒಂದು ಕೃಷಿ. ಏನಕ್ಕೆ ಅಣಬೆ ಕೃಷಿ ಅಂತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಣಬೆ ಕೃಷಿ ಏನಕ್ಕೆ ಅಂದ್ರೆ ಇದು ಸ್ವ ಉದ್ಯೋಗವನ್ನು ಉಂಟು ಮಾಡಿಕೊಡುತ್ತೆ. ಹೇಗೆ ಅಂದ್ರೆ ಇದು ಯಾರು ಬೇಕಾದ್ರೂ ಈಗ ಇದಕ್ಕೆ ಫುಲ್ ಟೈಮ್ ಕೊಟ್ಟು ಮಾಡುವಂಥ ಕೃಷಿ ಏನಲ್ಲ. ಇದು ಸಮಯ ಇದ್ದಾಗ ಸ್ವಲ್ಪ ಸಮಯ ಅದಕ್ಕೆ ಕೊಟ್ಟು ನಾವು ಅಣಬೆ ಕೃಷಿನ ಮಾಡ್ಬೋದು. ಇದಕ್ಕೆ ನಾವು ಯಾವುದೇ ರೀತಿ ಪ್ರತ್ಯೇಕ, ಈಗ ಉದಾಹರಣೆಗೆ ರೈತರು ಆಲ್ರೆಡಿ ಯಾವುದಾದ್ರೂ ರೇಷ್ಮೆ ಕೃಷಿಗೆ ಮಾಡಿರ್ತಕ್ಕಂಥ ಕೊಠಡಿ ಅಥವಾ ದನಿನ ಕೊಟ್ಟಿಗೆ ಈಗ ಅದನ್ನು ಏನಾದರೂ ಬಳಸದೇ ಇದ್ದರೆ ಅದನ್ನೇ ನಾವು ಅಣಬೆ ಕೃಷಿಗೆ ನಾವು ಉಪಯೋಗಿಸ್ಕೋಬೋದು. ಹೇಗೆ ಅಂದರೆ ಈಗ ಇದು ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಸಮಯದಲ್ಲಿ ನಮಗೆ ಒಳ್ಳೆ ಇಳುವರಿ ಕೊಟ್ಟು ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಕೃಷಿ. ಮತ್ತು ಇದು ಹೇಗೆ ಅಂದರೆ ಇದರದ್ದು ಪೌಷ್ಟಿಕಾಂಶಗಳ ಮೂಲ ಹೇಗಿದೆ ಅಂದರೆ ಯಾವುದೇ ತರಕಾರಿ ಬೆಳೆಗಳಿಗೆ ಹೋಲಿಸಿದ್ರೆ ಪೌಷ್ಟಿಕಾಂಶಗಳ ಇದು 100 ಗ್ರಾಮಿಗೆ ಲೆಕ್ಕ ಹಾಕಿದ್ರೆ ಇದು ಹೇರಳವಾಗಿದೆ ಅಣಬೆಯಲ್ಲಿ. ಮತ್ತು ಇದು ಹಾಗೆ ಪರಿಸರ ಸ್ನೇಹಿ ಕೂಡ. ಇದು ಯಾವುದೇ ರೀತಿಯಾದಂಥ ಬೇರೆ ಉದ್ಯಮಗಳಿಗೆ ಹೋಲಿಸ್ಕೊಂಡ್ರೆ ಬೇರೆ ರಾಸಾಯನಿಕ ಉದ್ಯಮಗಳು ಏನು ಮಾಡ್ತವೆ ಅಂದರೆ ಪರಿಸರಕ್ಕೆ ಮಾಲಿನ್ಯವಾದಂಥ ಇದನ್ನು ರಿಲೀಸ್ ಮಾಡ್ತವೆ. ಇದರಲ್ಲಿ ಅಣಬೆ ಕೃಷಿಯಲ್ಲಿ ಯಾವುದೇ ರೀತಿಯ ಪರಿಸರಕ್ಕೆ ಮಾಲಿನ್ಯ ಆಗುವಂಥ ಇದು ಉಂಟು ಆಗಲ್ಲ. ಆ ನಿಟ್ಟಿನಲ್ಲಿ ಇದು ಪರಿಸರ ಸ್ನೇಹಿ. ಇನ್ನೊಂದು ಇದು ಸಾವಯವ ಅವಶೇಷಗಳ ಬಳಕೆ. ಹೇಗೆ ಅಂದರೆ ಇದಕ್ಕೆ ನಾವು ಯಾವುದೇ ರೀತಿ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ ಇದಕ್ಕೇನು ನಾವು ಅಂಥ ತೋಟದಲ್ಲೇ ಫಾರಮಲ್ಲಿ ಏನು ಸಿಗುತ್ತೆ ಉದಾಹರಣೆಗೆ ಭತ್ತದ ಹುಲ್ಲು ಗೋಧಿ ಹುಲ್ಲು ಈ ನಮ್ಮಲ್ಲಿ ಈ ಕಡೆ ಹಾಸನ ಮೆಕ್ಕೆಜೋಳನ ಹೇರಳವಾಗಿ ಬೆಳಿತೀವಿ. ಈಗ ರೈತರು ಕೇಳ್ಬೋದು ಬರೀ ಭತ್ತದ ಹುಲ್ಲಲ್ಲೇ ಬೆಳಿಬೋದಾ ಅಂತ. ಖಂಡಿತ ಇಲ್ಲ, ಆ ಥರ ಏನು ಇದಿಲ್ಲ. ಭತ್ತದ ಹುಲ್ ಜೊತೆಗೆ ಈಗ ಮೆಕ್ಕೆಜೋಳ ನಾವು ಕಟಾವು ಮಾಡ್ತೀವಲ್ಲ ಆ ಮೆಕ್ಕೆಜೋಳ ತೆಗೆದ್ಮೇಲೆ ಅದರದ್ದು ಇದು ಬರುತ್ತಲ್ಲ ದಿಂಡು, ಆ ತಿಂಡನ್ನು ಬಳಸ್ಕೊಂಡು ಮತ್ತು ಈ ಸೋಯಾಬೀನ್ ಬರುತ್ತಲ್ಲ ಸೋಯಾಬೀನ್ ಕಾಳನ್ನ ತೆಗೆದ ಮೇಲೆ ಅದು ಉಳಿಯುತ್ತಲ್ಲ ಅಸ್ಕು ಅದನ್ನು ಕೂಡ ಬಳಸ್ಕೊಂಡು ನಾವು ಉತ್ತಮವಾದ ಅಣಬೆಯನ್ನು ನಾವು ಬೆಳಿಬೋದು. ಮತ್ತು ಇದು ಮಾರುಕಟ್ಟೆ ಬೇಡಿಕೆ. ಈಗ ಹೇಗಿದೆ ಅಂದರೆ ಮಾರುಕಟ್ಟೆ ನಾವು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಬೇಡಿಕೆನ ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬೇಡಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳು ಕಳೆದಂತೆ ಅಣಬೆ ಬೇಸಾಯ ಮಾಡ್ತಕ್ಕಂಥ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ ಮತ್ತು ಅದೇ ರೀತಿ ಬೇಡಿಕೆ ಕೂಡ ಜಾಸ್ತಿ ಆಗ್ತಿದೆ. ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೋಬೇಕಾಗಿಲ್ಲ. ಇಲ್ಲಿ ರೈತ ಮಹಿಳೆಯರು ಮಾಡ್ಬೋದು, ಪುರುಷರು ಮಾಡ್ಬೋದು, ಯುವಕರು ಮಾಡ್ಬೋದು, ಮತ್ತು ಎಲ್ಲ ವರ್ಗದವರು ಕೂಡ ಈ ಅಣಬೆ ಕೃಷಿಯನ್ನು ಮಾಡಬಹುದು. ಎಲ್ಲರಿಗೂ ಇದು ಸೂಕ್ತ. ಈ ಅಣಬೆಯಲ್ಲಿ ಏನೆಲ್ಲ ಪೋಷಕಾಂಶಗಳು ಇರುತ್ತೆ? ಅಣಬೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಇದು ಯಾವುದೇ ತರಕಾರಿಗಳು ಹೋಲಿಸಿದ್ರೆ ಪೋಷಕಾಂಶಗಳು ಹೇರಳವಾಗಿದೆ. ಉದಾಹರಣೆಗೆ ಪ್ರೋಟೀನು, ಅಣಬೆ ಸಸ್ಯಹಾರಿಗಳಿಗೆ ಒಳ್ಳೆ ಪ್ರೋಟೀನ್ ಉತ್ತಮ ಮೂಲವಾಗಿದೆ. ಅದೇ ರೀತಿ ವಿಟಮಿನ್ಗಳು, ವಿಟಮಿನ್ಗಳಲ್ಲಿ ಉದಾಹರಣೆಗೆ ಬಿ ವಿಟಮಿನ್ಗಳಾದ ರೈಸೋಫ್ಲೇವಿನ್ನು ಮತ್ತು ನಿಯಾಸಿನ್ನು ಇವೆಲ್ಲ ಮತ್ತು ವಿಟಮಿನ್ ಡಿ ಇಂದ ಸಮೃದ್ಧವಾಗಿದೆ. ಈಗ ಉದಾಹರಣೆಗೆ ಈ ನಮ್ಮಲ್ಲಿ ಸುಮಾರು ಕೆಲಸಗಳು ಹೇಗಿದೆ ಅಂದರೆ ಬಿಸಿಲಿಗೆ ಹೋಗಂಗಿಲ್ಲ. ಈಗ ಉದಾಹರಣೆಗೆ ಸಾಫ್ಟ್ವೇರ್ ಇರ್ಬೋದು, ಬೇರೆ ಕೆಲಸಗಳೇನು ಬಿಸಿಲಿಗೆ ಹೋಗಕ್ಕಲ್ಲ, ಅವರಿಗೆಲ್ಲ ಈಗ ವಿಟಮಿನ್ ಡಿ ಇದು ಸಿಗೋದಿಲ್ಲ. ಸೊ ಅಂಥವ್ರಿಗೆ ಈಗ ನಾವು ಅಣಬೆಯನ್ನು ಈ ಬಳಸ್ಕೊಂಡು ನಾವು ವಿಟಮಿನ್ ಡಿ ಬೇರೆ ಅದರ ಇದನ್ನೆಲ್ಲ ವಿಟಮಿನ್ಗಳನ್ನ ನಾವು ದೊರಕಿಸ್ಕೊಡ್ಬೋದು. ಅದೇ ರೀತಿ ಇದು ಖನಿಜಗಳನ್ನ ಒಳಗೊಂಡಿದೆ. ಅಣಬೆಯಲ್ಲಿ ಪೊಟ್ಯಾಸಿಯಮು, ತಾಮ್ರ ಮತ್ತು ಸೆಲೆನಿಯಮ್ ಅಂತೂ ಹೇರಳವಾಗಿದೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದಾವೆ, ಉದಾಹರಣೆಗೆ ವಿಟಮಿನ್ ಸಿ ಮತ್ತು ನಾರಿನಾಂಶ ಇಲ್ಲಿ ಹೇರಳವಾಗಿದೆ. ಸೊ ನಾರಿನಾಂಶ ಹೇರಳವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ಇದು ಉಪಯೋಗವಾಗಿದೆ, ಸಹಕಾರಿಯಾಗಿದೆ. ಮತ್ತು ಇದರಲ್ಲಿ ಕೊಬ್ಬು ಮತ್ತು ಕ್ಯಾಲೋರಿ ಕಡಿಮೆ, ಇದು ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುವುದರಿಂದ ಇದು ತೂಕ ನಿರ್ವಹಣೆಗೆ ಒಳ್ಳೆಯದು. ಇತರೆ ಪ್ರಯೋಜನಗಳು ಏನೇನಂದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಮೂಳೆಗಳಿಗೆ ಆರೋಗ್ಯವನ್ನು ಕೊಡುತ್ತದೆ. ಯಾಕಂದರೆ ವಿಟಮಿನ್ ಡಿ ಇರೋದ್ರಿಂದ ಮೂಳೆನ ಬಲಪಡಿಸೋಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಪೋಷಕಾಂಶಗಳು ಅಣಬೆಯಲ್ಲಿ ದೊರಕುತ್ತೆ, ಹಾಗಾಗಿ ಇದು ತನ್ನದೇ ಆದಂತಹ ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಂಡಿದೆ. ಹೆಚ್ಚು ಬೇಡಿಕೆಯೊಂದಿಗೆ ಇವತ್ತಿಗೂ ಕೂಡ ಇರುವಂತಹ ಒಂದು ಆಹಾರ ಅಥವಾ ತರಕಾರಿಯ ಪದಾರ್ಥ ಅಂತೇಳಿ ನಾವು ಕರಿಬಹುದು. ಅಣಬೆಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದ್ದಾವೆ ಅನ್ನುವಂತಹ ಮಾತು ಇದೆ, ಇದು ನಿಜವಾ? ಹಾಗಿದ್ರೆ ಏನೆಲ್ಲ ಔಷಧೀಯ ಗುಣಗಳನ್ನು ಇದರಲ್ಲಿ ನಾವು ಕಾಣಬಹುದು? ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈ ನಿಟ್ಟಿನಲ್ಲೇ ಈ ಇತ್ತೀಚಿನ ದಿನಗಳಲ್ಲಿ ಅಣಬೆ ಬೇಸಾಯಕ್ಕೆ ಇದು ಜಾಸ್ತಿ ಆಗಿರೋದು ಬೇಡಿಕೆ. ಈಗ ಉದಾಹರಣೆಗೆ ಸಾಂಪ್ರದಾಯಿಕವಾಗಿ ಸುಮಾರು 50 ಹೆಚ್ಚಿನ ಪ್ರಭೇದಗಳು ಅಣಬೆಯಲ್ಲಿ ಔಷಧೀಯ ಗುಣಗಳಿಗಾಗಿ ಬಳಸಲಾಗಿದೆ. ಸೊ ಅದರಲ್ಲಿ ಅಣಬೆಯನ್ನು ಔಷಧಿಯಾಗಿ ಉಪಯೋಗಿಸುವಾಗ ಅದನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂದರೆ ಸೂಪು, ಟೀ ಮತ್ತು ಟಾನಿಕ್ಕು ಅಥವಾ ದಿವ್ಯ ಔಷಧ ಅಂತ ಕರೀತಾರೆ. ಇಷ್ಟೆಲ್ಲ ರೂಪದಲ್ಲಿ ನಾವು ಸೇವಿಸಲಾಗುತ್ತದೆ. ಇದು ಅಣಬೆಯ ಔಷಧಿ ಗುಣಗಳಲ್ಲಿ ಪ್ರಮುಖವಾಗಿ ಆ್ಯಂಟಿ ಕ್ಯಾನ್ಸರು ಮತ್ತು ಹೈಪೋಲಿಪಿಡಿಮಿಕ್ಕು ಮತ್ತು ಇತರೆ ಬೇರೆ ಬೇರೆ ರೋಗಗಳಿಗೆ ಬಳಸಲಾಗುತ್ತದೆ. ಇದರಲ್ಲಿ ಬೇರೆ ಬೇರೆ ಈಗ ಪ್ರಭೇದಗಳು, ನಾ ಹೇಳ್ದಂಗೆ 50 ಹೆಚ್ಚು ಪ್ರಭೇದಗಳಿದಾವಲ್ಲ, ಇವೆಲ್ಲವೂ ಔಷಧಿ ಗುಣಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಇದು ಮಧುಮೇಹಗಳಿಗೆ ಸರ್ ತುಂಬಾ ಒಳ್ಳೆಯದು. ಈ ಮಧುಮೇಹ ಇರೋದು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿನ್ನಬಾರ್ದಂತಾರೆ. ಇದರಲ್ಲಿ ಯಾವುದೇ ರೀತಿ ಸಕ್ಕರೆ ಅಂಶ ಇಲ್ಲ, ಅದೇ ರೀತಿ ಕಾರ್ಬೋಹೈಡ್ರೇಟ್ ಅಂಶ ಇಲ್ಲ. ಹಾಗಾಗಿ ಇದು ಮಧುಮೇಹಗಳಿಗೆ ತುಂಬಾ ಒಳ್ಳೆಯದು. ಮತ್ತೆ ಹೃದಯ ಸಂಬಂಧ ಕಾಯಿಲೆಗಳು ಯಾಕೆ ಬರ್ತವೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಬರ್ತದೆ. ಸೊ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ತುಂಬಾ ಕಡಿಮೆ ಇದೆ, ಹಾಗಾಗಿ ಇದು ಹೃದಯ ರೋಗಗಳಿಗೆ ತುಂಬಾ ಒಳ್ಳೆಯದು. ಮತ್ತೆ ಕೆಲವು ಸ್ಟಡೀಸ್ ಹೇಳುತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಈ ಮಧುಮೇಹ ಮತ್ತೆ ಇತರ ಇದು ಬರೋದನ್ನ ಈ ಮಶ್ರೂಮ್ ಅಣಬೆ ಸೇವಿಸೋದ್ರಿಂದ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಕೆಲವು ಸ್ಟಡೀಸು ತಿಳಿಸಿಕೊಡುತ್ತೆ. ಮತ್ತೆ ಬಿ ಪಿ ರೋಗಗಳಿಗೆ ಮತ್ತೆ ಮಲಬದ್ಧತೆ ಮತ್ತೆ ಕ್ಯಾನ್ಸರ್ ರೋಗಗಳಿಗೆ ಇದು ತುಂಬಾ ಅನುಕೂಲಕರವಾಗಿದೆ ಸರ್. ಹೀಗೆ ಅಣಬೆ ತನ್ನದೇ ಆದಂತಹ ಔಷಧೀಯ ಗುಣಗಳನ್ನು ಕೂಡ ಹೊಂದಿದೆ. ಅನೇಕ ಕಾಯಿಲೆಯಿಂದ ಬಳಲತಕ್ಕಂಥವರು ಅಣಬೆಯನ್ನ ತಿನ್ನುವ ಮೂಲಕ ತಮ್ಮ ಕಾಯಿಲೆಯನ್ನ ಹತೋಟಿಯಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡಬಹುದು. ಇನ್ನು ಅಣಬೆಯಲ್ಲಿ ಸಾಕಷ್ಟು ಪ್ರಭೇದಗಳು ಮತ್ತು ಪ್ರಕಾರಗಳು ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಬೇಸಾಯಕ್ಕೆ ಯೋಗ್ಯವಾದಂತಹ ಅಣಬೆಗಳು ಯಾವ್ಯಾವು? ಇಲ್ಲಿ ಬೇಸಾಯಕ್ಕೆ ಪ್ರಮುಖವಾಗಿ ಈಗ ನಾವು ಸ್ವಾಭಾವಿಕವಾಗಿ ಬೆಳೀತಾ ಇರೋದು ನಾಲ್ಕು ಸರ್. ಒಂದು ಯಾವುದು ಅಂದರೆ ಆಯಿಸ್ಟರ್ ಮಶ್ರೂಮ್ ಅಂತ, ಇದನ್ನ ಕನ್ನಡದಲ್ಲಿ ಡಿಂಗ್ರಿ ಅಂತ ಕರೀತಾರೆ, ಕಪ್ಪೆ ಚಿಪ್ಪಿನ ಅಣಬಿ ಅಂತ ಕರೀತಾರೆ. ಇದು ಆಯಿಸ್ಟರಲ್ಲಿ ಮೂರು ವಿಧ ಬರ್ತದೆ. ಒಂದು ಪಿಂಕ್ ಆಯಿಸ್ಟರ್ ಅಂತ ಬರುತ್ತೆ, ಮತ್ತು ವೈಟ್ ಆಯಿಸ್ಟರ್ ಅಂತ ಬರುತ್ತೆ, ಮತ್ತು ಗ್ರೇ ಆಯಿಸ್ಟರ್ ಅಂತ ಬರುತ್ತೆ. ಇನ್ನೊಂದು ಮಿಲ್ಕಿ ಮಶ್ರೂಮ್ ಅಂತ, ಇದನ್ನು ಕನ್ನಡದಲ್ಲಿ ಹಾಲಣಬೆ ಅಂತ ಕರಿತೀವಿ. ಮತ್ತು ನೆಕ್ಸ್ಟು ಪ್ಯಾಡಿಸ್ಟ್ರಾ ಮಶ್ರೂಮ್ ಅಂತ, ಭತ್ತದ ಹುಲ್ಲಿನ ಅಣಬೆ ಅಂತ ಕರೀತಾರೆ. ಇದನ್ನು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ. ನೆಕ್ಸ್ಟು ಇನ್ನು ಈಗ ನಾವು ರೆಸ್ಟೋರೆಂಟ್ಗಳಲ್ಲಿ ಮತ್ತು ಬೇರೆ ಬೇರೆ ಹೋಟೆಲು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ನಾವು ಕಾಣ್ಬೋದು, ಬೇರೆ ಬೇರೆ ಡಿಶಸ್ ಮಾಡಿ ಕೊಡ್ತಾರೆ. ಅದು ಬಟನ್ ಮಶ್ರೂಮು, ಅದಕ್ಕೆ ಗುಂಡಣಬೆ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಮಶ್ರೂಮು ಈಸಿಯಾಗಿ ಎಲ್ಲ ಥರದ ಮಸಾಲೆ ಮತ್ತು ಬೇರೆ ಬೇರೆ ಇದನ್ನು ತೊಗೊಳೋದ್ರಿಂದ ಈಸಿಯಾಗಿ ತುಂಬ ಥರದ ಬೇರೆ ಬೇರೆ ಬಗೆಯ ತಿನಿಸುಗಳನ್ನ ಮಾಡಬಹುದು. ಹಾಗಾಗಿ ಈ ಅಣಬೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಇಷ್ಟಪಡ್ತಾರೆ. ಇನ್ನು ಈ ಅಣಬೆ ಬೀಜವನ್ನ ಉತ್ಪಾದನೆ ಮಾಡತಕ್ಕಂತ ವಿಧಾನಗಳು ಯಾವ್ಯಾವು? ಈಗ ಅಣಬೆ ಬೆಳೀಲಿಕ್ಕೆ ಬಹುಮುಖ್ಯ ಅಂದ್ರೆ ಅಣಬೆ ಬೀಜ. ಈಗ ಅಣಬೆ ಬೀಜನೇ ಚೆನ್ನಾಗಿಲ್ಲ ಅಂದ್ರೆ ನಮ್ದು ಮುಖ್ಯವಾದಂತ ಗುರಿ ಏನು, ಒಳ್ಳೆ ಅಣಬೆನ ನಾವು ಬೆಳಿಬೇಕು ಅನ್ನೋದು. ಸೊ ಹಾಗಾಗಿ ನಾವು ಒಳ್ಳೆ ಅಣಬೆ ಬೀಜನ ನಾವೇ ತಯಾರಿನೂ ಮಾಡ್ಬೋದು, ಇಲ್ಲ ಒಳ್ಳೆ ಗುಣಮಟ್ಟದಲ್ಲಿ ಇರ್ತಕ್ಕಂಥ ಒಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ನಲ್ಲಿ ನಾವು ತೊಗೊಂಡು ಬಂದು ಅದನ್ನು ನಾವು ಬ್ಯಾಗ್ ಮಾಡಿ ಬಳಸ್ಕೋಬೋದು. ಈಗ ಅಣಬೆ ಬೀಜ ಹೆಂಗೆ ತಯಾರಿ ಮಾಡೋದು ಅಂತ ಅಂದರೆ, ಇದು ಬಿಳಿ ಜೋಳ ಅಂತ ಬರುತ್ತೆ, ಸೋರ್ಗಮ್ ಸೀಡ್ಸ್ ಅಂತ ಕರಿತೀವಿ. ಬಿಳಿ ಜೋಳನ ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ಯಾವುದೇ ರೀತಿ ಮೋಲ್ಡು ಮತ್ತು ಶಿಲೀಂಧ್ರದಿಂದ ಕೂಡಿಲ್ದೇ ಇರೋದಂಥ ಒಳ್ಳೆ ಆರೋಗ್ಯಕರವಾದಂಥ ಜೋಳದ ಬೀಜಗಳನ್ನು ತೊಗೊಂಡು ಅದನ್ನು ನೀರಿನಲ್ಲಿ ತೊಳೆದು ಸ್ವಲ್ಪ ಹೊತ್ತು ನೆನೆ ಹಾಕಿ ನಂತರ ಬೇಯಿಸ್ಬೇಕು. ಒಂದು 30 ನಿಮಿಷದ ಕಾಲ ಬೇಯಿಸಿ, ಬೇಯಿಸೋದು ಹೆಂಗೆ ಬೇಯಿಸ್ಬೇಕಂದ್ರೆ ಫುಲ್ಲು ಮುದ್ದೆ ಆಗೋ ಥರ ಬೇಯಿಸಬಾರ್ದು. ಈಗ ಉದಾಹರಣೆಗೆ ನಾವು ಅನ್ನ ಮಾಡ್ತೀವಲ್ಲ, ಅನ್ನದಲ್ಲಿ ನಾವು ಮುಳ್ಳಕ್ಕಿ ಅಂತ ಕರಿತೀವಿ. ಸೊ ಆ ಥರ ಜೋಳನ ಬೇಯಿಸ್ಬೇಕು. ಜೋಳ ಬೇಯಿಸಿ ನಂತರ ಹಾರ ಹಾಕಬೇಕು. ಹಾರ ಹಾಕಿ ಅದಕ್ಕೆ 2% ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಕರಿತೀವಿ. ಇವೆರಡನ್ನೂ ನೆಂದಿರುತ್ತಲ್ಲ. ಈಗ ಉದಾಹರಣೆಗೆ ವೆಟ್ ವೆಯ್ಟ್ ಬೇಸಿಸ್ ಅಂತ ಕರಿತೀವಿ, 2% ನಾನ್ ವೆಟ್ ವೆಯ್ಟ್ ಬೇಸಿಸ್ ಅಂತ ಕರಿತೀವಿ. ಇದು ಹೇಗೆ ಅಂದರೆ, ಈಗ ಉದಾಹರಣೆಗೆ 1 kg ಒಣ ಜೋಳ ಬೀಜ ತೊಗೊಂಡ್ರೆ ಅದು ಬೆಂದು ನೆನೆ ಹಾಕಿದ್ಮೇಲೆ ಅದರದ್ದು ತೂಕ ತಂತಾನೆ ಜಾಸ್ತಿ ಆಗುತ್ತೆ. ಏಕಂದರೆ ಅದು ತೇವಾಂಶನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಆ ವೆಟ್ ವೆಯ್ಟ್ ಬೇಸಿಸ್ ಮೇಲೆ ನೆಂದಿರುವ ಆಧಾರದ ಮೇಲೆ 2% ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ನ ಮಿಶ್ರಣ ಮಾಡಬೇಕು. ಈ ಬೇಯಿಸಿ ಆರಿಸಿರ್ತೀವಲ್ಲ ಅದಕ್ಕೆ ಮಿಶ್ರಣ ಮಾಡಿ ಇದನ್ನ ಏನಕ್ಕೆ ಹಾಕಬೇಕು ಅಂತ ಕೇಳ್ಬೋದು. ಮೇನು ರಸಸಾರ ಮತ್ತು ಅದು ಉಂಡೆ ಆಗ್ದಂಗೆ ಇದು ತಡೆಗಟ್ಟುತ್ತೆ. ಇವೆರಡು ಹಾಕೋದು ಉದ್ದೇಶ, ರಸಸಾರ ಮೇಂಟೈನ್ ಆಗಲಿಕ್ಕೆ ಮತ್ತು ಉಂಡೆ ಆಗ್ದಂಗೆ ತಡೆಗಟ್ಟಲಿಕ್ಕೆ ಇವೆರಡನ್ನು ಹಾಕ್ತೀವಿ. ಈ ಮಿಶ್ರಣ ಮಾಡಿದ ನಂತರ ಕವರ್ಗಳಿಗೆ, ಕವರ್ ಹೇಗಿರಬೇಕು ಅಂದರೆ ಅದು ಹೀಟ್ ರೆಸಿಸ್ಟೆಂಟ್, ಅಂದರೆ ಬಿಸಿನ ತಡ್ಕೋಬೇಕು. ಯಾಕಂದರೆ ನಾವು ಇದನ್ನು ಈ ಬ್ಯಾಗಿಗೆ ಹಾಕಿದ ಮೇಲೆ 121°C 15-20 ನಿಮಿಷ ಹೋಲ್ಡಿಂಗ್ ಟೈಮಲ್ಲಿ ನಾವು ಆಟೋಕ್ಲೇವ್ ಅಂತ ಕರಿತೀವಿ, ನಿರ್ಜೀವೀಕರಣ ಅಂತ ಮಾಡ್ತೀವಿ. ಇದನ್ನು ಏನಕ್ಕೆ ಮಾಡಬೇಕಂದ್ರೆ, ಇಲ್ಲಿ ಏನು ನಮ್ಮದು ಉದ್ದೇಶ ಅಂದರೆ, ನಾವು ಈಗ 4 ಪ್ರಭೇದ ಹೇಳಿದ್ವಿ ಬೆಳೆಯಲು ಯೋಗ್ಯವಾಗಿರ್ತಕ್ಕಂಥವು, ಆ 4 ಬೇರೆ ಬೇರೆ ರೀತಿಯ ಅಂದರೆ 4 ಬೇರೆ ಸ್ಪಾನ್ ಇದೆ, ಅಣಬೆ ಬೀಜ ಇದೆ. ನಾವೀಗ ಆಯಿಸ್ಟರ್ ಅಂದ್ರೆ ಆಯಿಸ್ಟರ್ ಅಷ್ಟೇ ಬರಬೇಕು. ಸೊ ಅದರಲ್ಲಿ ಬೇರೆ ಇರ್ತಕ್ಕಂಥ ಏನಾದರೂ ಕ್ರಿಮಿಕೀಟಗಳಿದ್ರೆ ಅದನ್ನ ನಿರ್ಜೀವೀಕರಣ ಮಾಡಲಿಕ್ಕೆ ಆಟೋಕ್ಲೇವ್ ಮಾಡ್ತೀವಿ. ನಂತರ ಅದನ್ನ ಈಗ ನಮ್ಗೆ ಯಾಕೆ ಬೇಕು, 1/2 kg 1 kg ಅಥವಾ 1/4 kg ಯಾವ ರೀತಿ ಬೇಕು ಆ ರೀತಿ ಪ್ಯಾಕಿಂಗ್ ಮಾಡಿ ಆಟೋಕ್ಲೇವ್ ಮಾಡಿ, ನಂತರ ಆಟೋಕ್ಲೇವ್ ಆದ್ಮೇಲೆ ತಣ್ಣಗೆ ಮಾಡಿ ನಂತರ ನಾವು ಯಾವ ಅಣಬೆ ಬೀಜನ, ಈಗ ಅಣಬೆ ಬೇಕು ನಮಗೆ, ಯಾವ ಪ್ರಭೇದದ ಬೇಕೋ ಆ ಅಣಬೆನ ನಾವು ಇನಾಕ್ಯುಲೇಟ್ ಮಾಡೋದು. ಯಾವುದು ಜೋಳ ರೆಡಿ ಇರುತ್ತಲ್ಲ ಮಿಶ್ರಣ ಮಾಡಿರ್ತಕ್ಕಂಥದ್ದು ಬೇಯಿಸಿ ಎಲ್ಲ, ಅದಕ್ಕೆ ನಾವು ಇನಾಕ್ಯುಲೇಷನ್ ಮಾಡಿ ಇನ್ಕ್ಯುಬೇಷನ್ ಅಂತ ಕರಿತೀವಿ. ಇನ್ಕ್ಯುಬೇಟರ್ ಅಂತ ನಮ್ಮಲ್ಲಿ ಇದೆ. ಇನ್ಕ್ಯುಬೇಟರ್ಗೆ ಯಾಕೆ ಇಡಬೇಕು ಅಂದರೆ ಅದು ನಾವು ಎಷ್ಟು ಟೆಂಪರೇಚರ್ ಅಂದರೆ ಉಷ್ಣಾಂಶನ ನಾವು ಸೆಟ್ ಮಾಡ್ತೀವೋ ಅದು ಅದರಲ್ಲಿ ಇರುತ್ತೆ. ಹೊರಗಡೆ ಯಾಕೆ ಇಡಬಾರ್ದು ಅಂತ ಕೇಳ್ಬೋದು. ಹೊರಗಡೆ ಏನಾಗುತ್ತೆ, ಹಗಲೊತ್ತಲ್ಲಿ ಒಂದು ಉಷ್ಣಾಂಶ ಇದ್ರೆ ರಾತ್ರಿ ಹೊತ್ತಿನಲ್ಲಿ ಒಂದು ಉಷ್ಣಾಂಶ ಇರುತ್ತೆ. ಉಷ್ಣಾಂಶ ವೇರಿಯೇಷನ್ ಆಗೋದ್ರಿಂದ ಇದರ ಬೆಳವಣಿಗೆ ದಿನಗಳು ವ್ಯತ್ಯಾಸ ಆಗುತ್ತೆ, ಜಾಸ್ತಿ ದಿವಸ ತಗೋಬೋದು. ಅದೇ ನಾವು ಇನ್ಕ್ಯುಬೇಟರಲ್ಲಿ ಇಟ್ಟು ಮಾಡಿದ್ರೆ 14-18 ದಿವಸದಲ್ಲಿ ನಿಮಗೆ ಅಣಬೆ ಬೀಜ ಸ್ಪಾನು ನಾವು ಇನಾಕ್ಯುಲೇಟ್ ಮಾಡಿರ್ತಕ್ಕಂಥ ಶಿಲೀಂಧ್ರ ಯಾವ ಪ್ರಭೇದದ ಶಿಲೀಂಧ್ರ ಅದು ಆ ಫುಲ್ಲು ಎಲ್ಲದಕ್ಕೂ ಮೈಸಿಲಿಯ ಸ್ಪ್ರೆಡ್ ಆಗಿ ನಮಗೆ ಅದು ಅಣಬೆ ಬೀಜ ರೆಡಿ ಆಗುತ್ತೆ. ಈ ಅಣಬೆ ಬೀಜನ ನಾವು ಮುಂದಿನ ಅಣಬೆ ಬ್ಯಾಗ್ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ಈ ಅಣಬೆ ಬೇಸಾಯವನ್ನ ಅಥವಾ ಅದನ್ನ ಬೆಳೆಯುವಂತದ್ದು ಹೇಗೆ, ಬೇಸಾಯವನ್ನ ಮಾಡುವಂತದ್ದು ಹೇಗೆ, ಅದರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ನಾನು ಇವತ್ತ ಆಯಿಸ್ಟರ್ ನ ಹೇಳ್ತೀನಿ. ಆಯಿಸ್ಟರ್ ಮಶ್ರೂಮ್ಗೆ ಈಗ ಕಚ್ಚಾ ವಸ್ತುಗಳು ಏನೇನು ಬೇಕು ಅಂದ್ರೆ, ಒಂದು ಪ್ಯಾಡಿಸ್ಟ್ರಾ ಅಂದ್ರೆ ಭತ್ತದ ಹುಲ್ಲು, ಅಥವಾ ಮೆಕ್ಕೆಜೋಳದ ದಿಂಡು, ಅಥವಾ ನಮ್ಮಲ್ಲಿ ಏನೇನು ಈಸಿಯಾಗಿ ಸಿಗುತ್ತೆ. ಇಲ್ಲಿ ನಮಗೆ ಬಹು ಮುಖ್ಯ ಅಂದ್ರೆ ನಾವು ಉತ್ಪತ್ತಿ ವೆಚ್ಚವನ್ನು ನಾವು ಕಡಿಮೆ ಮಾಡ್ಕೋಬೇಕು. ಈಸಿಯಾಗಿ ನಮ್ಮಲ್ಲೇ ಏನು ಸಿಗುತ್ತೆ ಲೋಕಲಿ ಅದನ್ನ ನಾವು ಬಳಸ್ಕೊಂಡು ಉತ್ತಮ ರೀತಿ ಒಳ್ಳೆ ಇಳುವರಿ ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನ ಫಸ್ಟ್ ನಾವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನಾವು ಭತ್ತದ ಹುಲ್ಲು ಅಥವಾ ಗೋಧಿ ಹುಲ್ಲು ಅಥವಾ ಮೆಕ್ಕೆಜೋಳದ ದಿಂಡನ್ನು ತಗೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ನೆನಾಕಿ ಆಮೇಲೆ ಅದನ್ನ ಈಗ ಭತ್ತದ ಹುಲ್ಲು ಅಥವಾ ವೀಟ್ ಸ್ಟ್ರಾ ಅಂದ್ರೆ ಏನು, ಗೋಧಿ ಹುಲ್ಲನ್ನ ತಗೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ನೆನೆ ಇಟ್ಟು ನೀರಿನಲ್ಲಿ ಮತ್ತೆ ಅದನ್ನ ಬೇಯಿಸ್ಬೇಕು. ಹೇಗೆ ಬೇಯಿಸ್ಬೇಕಂದ್ರೆ ಇಲ್ಲಿ ಎರಡು ವಿಧ ಇದೆ. ಒಂದು ಸ್ಟೀಮಲ್ಲಿ ಬೇಯಿಸ್ಬೋದು, ಇಲ್ಲ ನೀರಿನಲ್ಲಿ ಬೇಯಿಸ್ಬೋದು. ಈಗ ಕೇಳ್ಬೋದು ರೈತರು ಯಾಕೆ ಬೇಯಿಸ್ಬೇಕು, ಇಲ್ಲ ಹಂಗೆ ಮಾಡ್ಲಿಕ್ಕೆ ಆಗಲ್ವಾ ಅಂತ. ಖಂಡಿತವಾಗೂ ಇದು ಬಹು ಮುಖ್ಯ. ಏಕೆಂದ್ರೆ ಈಗ ನಾವು ಆ ಭತ್ತದ ಹುಲ್ಲು ಎಲ್ಲೆಲ್ಲಿಂದಲೋ ತಗೊಂಬಂದಿರ್ತೀವಿ, ಬೇರೆ ಹೊಲದಲ್ಲಿ ಅಲ್ಲಿ ಇಲ್ಲಿ ತಗೊಂಬಂದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಬೇರೆ ಬೇರೆ ಕ್ರಿಮಿಕೀಟಗಳಿರ್ಬೋದು, ಮತ್ತು ಬೇರೆ ಬೇರೆ ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾ ಅಟ್ಯಾಕ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ನಿರ್ಜೀವೀಕರಣ ಮಾಡಲಿಕ್ಕೆ ನಾವು ಅದನ್ನ ಖಂಡಿತ ಬೇಯಿಸ್ಬೇಕು. ಬೇಯಿಸಿ ನಂತರ ಆರಾಕಬೇಕು. ಈ ಆರಾಕ ಜಾಗ ಹೇಗಿರ್ಬೇಕು ಅಂದ್ರೆ ಫುಲ್ಲು ಶುಚಿತ್ವ. ಇಲ್ಲಿ ಬಹುಮುಖ್ಯವಾಗಿ ಎಲ್ಲರೂ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಂದ್ರೆ, ನಾವು ಎಷ್ಟು ಶುಚಿತ್ವ ಕಾಪಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಅಣಬೆ ಚೆನ್ನಾಗಿ ಬರುತ್ತೆ. ಈಗ ಏನಾದ್ರು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ನಮ್ದು ಇಡೀ ಬ್ಯಾಚ್ ಬ್ಯಾಚನೆ ಕಂಟಾಮಿನೇಷನ್ ಆಗಿ ಹಾಳಾಗುತ್ತೆ. ಸೊ ಹಾಗಾಗಿ ನಾವು ಶುಚಿತ್ವ ಕಾಪಾಡ್ಕೋಬೇಕು. ಈಗ ಬೇಯಿಸಿದ ಮೇಲೆ ಅದನ್ನ ನಾವು ಆರೋಕ್ಲಿಕ್ಕೆ ನಾವು ಬ್ಯಾಗಿಂಗ್ ಜಾಗ ಇರುತ್ತಲ್ಲ ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಉದಾಹರಣೆಗೆ ಏನ ನಾವು ಕಣಬೆ ಕೃಷಿ ಮಾಡೋದಕ್ಕಿಂತ ಮುಂಚೆ ಫಾರ್ಮಲಿನ್ ಶೇಕಡ 2ರಲ್ಲಿ ನಾವು ರೂಮ್ನ ಶುಚಿತ್ವ ಮಾಡ್ಕೋಬೇಕು. ನಂತರ ಒಂದೆರಡು ದಿವಸ ಬಿಟ್ಟು ನಾವು ಅದನ್ನ ಕೃಷಿಗೆ ಬಳಸ್ಕೋಬಹುದು. ಈಗ ಅಣಬೆ ಹುಲ್ನ ಆರಾಕ್ಬಿಟ್ಟು ನಂತರ ಅದು ಹೇಗಿರ್ಬೇಕು ಅಂದ್ರೆ ಫುಲ್ ಡ್ರೈ ಆಗಬಾರ್ದು. ಇಡೀಲಿ ತಗೊಂಡು ಹಿಂಗೆ ಹಿಂಡಿದ್ರೆ ನೀರು ಬೀಳಬಾರ್ದು, ಅಷ್ಟು ತೇವಾಂಶ ಇರಬೇಕು. ಆ ಹಂತದಲ್ಲಿ ನಾವು ತಗೊಂಡು ಅದನ್ನ ಬ್ಯಾಗಿಂಗ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ಬ್ಯಾಗಿಂಗ್ ಹೆಂಗೆ ಮಾಡೋದು ಅಂತ ಅಂದರೆ, ಪಾಲಿಥಿನ್ ಕವರ್ ತೊಗೊಳೋದು, 5 kg ಗಾತ್ರದ ಪಾಲಿಥಿನ್ ಕವರ್ ತೊಗೊಂಡು, ಈ ಮಶ್ರೂಮ್ ಅಣಬೆ ಬೀಜ ನಾವು ತಯಾರು ಮಾಡಿರ್ತೀವಿ ಇಲ್ಲ ಬೇರೆ ಕಡೆಯಿಂದ ತಂದಿರ್ತೀವಿ, ಒಳ್ಳೆ ಗುಣಮಟ್ಟದ ಅಣಬೆ ಬೀಜ ತೊಗೊಂಬಂದಿರ್ತೀವಿ, ಆ ಅಣಬೆ ಬೀಜನ ಒಂದು ಬ್ಯಾಗಿಗೆ 100-120 grams ಸಾಕು. ಕೆಳಗಡೆ ಕವರ್ಗೆ ಒಂದು 10 grams ಅಷ್ಟು ಅಣಬೆ ಬೀಜನ ಕೆಳಗಡೆ ಲೇಯರ್ಗೆ ಹಾಕಿ ನಂತರ 2-3 cm ರೆಡಿ ಇರುತ್ತಲ್ಲ ಆರಿಸಿ, ಬೇಯಿಸಿ ಆರಿಸಿದ ಹುಲ್ಲನ್ನು ಚೆನ್ನಾಗಿ ಒತ್ತಿ ತುಂಬಬೇಕು. ನಂತರ ತುಂಬಿದ ಮೇಲೆ ಮತ್ತೆ ಅಣಬೆ ಬೀಜ ಹಾಕಬೇಕು. ಅಣಬೆ ಬೀಜ ಹೇಗೆ ಹಾಕ್ಬೇಕಂದ್ರೆ ಸೆಂಟ್ರಿಗೆ ಹಾಕಂಗಿಲ್ಲ, ಸೈಡ್ ಇರುತ್ತಲ್ಲ ಕವರ್ ತುಂಬಿರ್ತೀವಲ್ಲ ಸೈಡಲ್ಲಿ ಹಾಕಬೇಕು. ಅದೇ ರೀತಿ ಪದರಗಳನ್ನ ನಾವು ಫುಲ್ಲು ತುಂಬೋ ತನಕ ರಿಪೀಟ್ ಮಾಡಬೇಕು, ಪುನರಾವರ್ತನೆ ಮಾಡಿ ನೆಕ್ಸ್ಟ್ ತುಂಬಿದ ಮೇಲೆ ಅದನ್ನ ಕವರ್ನ ರಬ್ಬರ್ ಬ್ಯಾಂಡಲ್ಲಿ ಅಥವಾ ಅದಕ್ಕೊಂದು ಪ್ಲಾಸ್ಟಿಕ್ ಪೈಪ್ ಬರುತ್ತೆ, ಅವನ್ನ ನಾವೆಲ್ಲ ಮತ್ತೆ ಮತ್ತೆ ಯೂಸ್ ಮಾಡ್ಕೋಬಹುದು. ಅದೇನು ಪ್ರತಿ ಬ್ಯಾಚ್ಗೂ ಹೊಸ ತರಬೇಕು ಅನ್ನೋ ಇದಿಲ್ಲ, ಅವಶ್ಯಕತೆ ಇಲ್ಲ. ಸೊ ರಬ್ಬರ್ ಬ್ಯಾಂಡು ಅಥವಾ ಅದರಿಂದ ಟೈ ಮಾಡಿ ನಂತರ ರಂಧ್ರಗಳನ್ನ ಮಾಡಬೇಕು. ರಂಧ್ರಗಳ ಮಾಡೋ ಉದ್ದೇಶ ಯಾಕೆ ಅಂದ್ರೆ ಗಾಳಿ ಆಡ್ಲಿಕ್ಕೆ ಒಂದು, ಮತ್ತೆ ನಾವು ನೀರು ಹಾಕ್ಬೇಕಲ್ಲ, ಈ ಕವರ್ ಫುಲ್ ಇದ್ರೆ ಮಾಯಿಶ್ಚರ್ ನೀರು ಹೆಂಗೆ ತಗೊಳುತ್ತೆ. ಸೊ ಆ ನಿಟ್ಟಿನಲ್ಲಿ ಗಾಡಿ ಆಡೋಲಿಕ್ಕೆ ಮತ್ತೆ ನೀರು ತೇವಾಂಶ ತಗೊಳ್ಳಿಕ್ಕೆ ರಂಧ್ರಗಳನ್ನ ಮಾಡಬೇಕು, ಮೇಲ್ಗಡೆ ಮತ್ತೆ ಸೈಡಿನಲ್ಲಿ ಮತ್ತೆ ಕೆಳಗಡೆ ರಂಧ್ರ ಮಾಡಿ ಅದಕ್ಕೆ ಮೈಕ್ರೋಪೋರ್ ಟೇಪ್ ಅಂತ ಬಿಳಿ ಬಣ್ಣದ್ದು ಬರುತ್ತೆ, ಈ ಸೆಲೋ ಟೇಪ್ ತರದ್ದು. ಆ ಟೇಪ್ದು ಪ್ರಾಮುಖ್ಯತೆ ಏನಂದ್ರೆ ಅದು ನೀವು ಬೆಳಕಲ್ಲಿ ಇಡಿದ್ರೆ ಅದ್ರದ್ದು ಪೋರ್ ಕಾಣುತ್ತೆ. ಸೊ ಅದು ಏನಾಗುತ್ತೆ, ಗಾಳಿ ಆಡುತ್ತೆ, ಬಟ್ ಯಾವುದೇ ರೀತಿಯ ಕೀಟನ ಅಥವಾ ಗದ್ದ ಇರ್ಬೋದು ಇರುವೆ ಇರ್ಬೋದು ಅದು ಒಳಕ್ಕೆ ಹೋಗ್ಲಿಕ್ಕೆ ಅದು ಅನುಮತಿ ಮಾಡಿಕೊಡಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ರಂಧ್ರಗಳನ್ನ ಮಾಡಿರ್ತೀವೋ ಆ ರಂಧ್ರಗಳಿಗೆ ಈ ಮೈಕ್ರೋಪೋರ್ ಟೇಪ್ನ ಹಾಕಬೇಕು. ಸುತ್ತ ಅಂದರೆ ಹಿಂಗೆ ಎಲ್ಲೆಲ್ಲಿ ರಂಧ್ರ ಮಾಡಿತೋ ಅಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ನಂತರ ಈಗ ಫಸ್ಟು 18-20 ದಿವಸ ಭಾಳ ಹೆಂಗಿರ್ಬೇಕಂದ್ರೆ ಕತ್ತಲೆ ಕೋಣೆಯಲ್ಲಿ ಇಡಬೇಕು. ಅದು ಸ್ಪಾನ್ ರನ್ನಿಂಗ್ ಸ್ಟೇಜ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ ಅಂದರೆ ನಾವೀಗ ಬ್ಯಾಗ್ ಮಾಡಿರ್ತೀವಲ್ಲ, ಸ್ಪಾನ್ ಹಾಕಿರ್ತೀವಲ್ಲ, ಆ ಸ್ಪಾನು ಅಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ನ ಅಂದರೆ ತೇವಾಂಶನ ಬಳಸ್ಕೊಂಡು ಆ ಇಡೀ ಬ್ಯಾಗ್ ತುಂಬ ಫುಲ್ ಬಿಳಿ ಬಣ್ಣದ ಮೈಸಿಲಿಯ ಫುಲ್ಲು ಬ್ಯಾಗಿಗೆ ಹಬ್ಬುತ್ತೆ. ಆ ಹಬ್ಬಿದ ನಂತರ ಆ ಕವರ್ನ ತೆಗ್ದು ಇದರಲ್ಲಿ ಎರಡು ಥರ ಇಡ್ಬೋದು, ಒಂದು ಹ್ಯಾಂಗ್ ಮಾಡ್ಬೋದು, ಇನ್ನೊಂದು ಟ್ರ್ಯಾಕಲ್ಲಿ ಇಡ್ಬೋದು, ಟ್ರೈನಲ್ಲಿ ಇಡ್ಬೋದು. ಸೊ ಆ ಥರ ಇಟ್ಟು 18-20 ದಿವಸ ಸ್ಪಾನ್ ರನ್ನಿಂಗ್ ಸ್ಟೇಜ್ ಆಗುತ್ತಲ್ಲ, ಆ ಕವರ್ ತೆಗ್ದು ಇಟ್ಟ ಮೇಲೆ ನೆಕ್ಸ್ಟು ಫ್ರೂಟಿಂಗ್ ಶುರುವಾಗುತ್ತೆ. ಅಣಬೆದು ಫ್ರೂಟಿಂಗ್ ಸಣ್ಣಗೆ ಶುರುವಾಗುತ್ತೆ. ಅದಾದ ಒಂದು 3-4 ದಿವಸಕ್ಕೆ ನಿಮಗೆ ಅಣಬೆ ಆರೋಷ್ಟಕ್ಕೆ ಕಟಾವು ಮಾಡಿಗೆ ಬರುತ್ತೆ. ಇದು 3 ಕಟಾವಿಗೆ ಬರುತ್ತೆ. ಒಂದು ಬ್ಯಾಗು 3 ಕಟಾವು ಮಾಡ್ಬೋದು. ಅಂದರೆ ಮಧ್ಯ ಮಧ್ಯೆ ಗ್ಯಾಪ್ ಕೊಟ್ಟು ಒಂದು ಕಟಾವಿಗಿಂತ 2ನೇ ಕಟಾವಿಗೆ ಮತ್ತೆ ಒಂದು 4-5 ದಿವಸ ಅಲ್ಲಿ ಫ್ರೂಟಿಂಗ್ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ರೀತಿ 3 ಕಟಾವು ಮಾಡ್ಬೋದು ಒಂದು ಬ್ಯಾಗ್ನಲ್ಲಿ. ಮತ್ತೆ ಇಲ್ಲಿ ಇನ್ನೂ ವಿಶೇಷ ಏನಂದರೆ ರೈತರು ಕಟಾವು ಮಾಡೋ ಸ್ಟೇಜು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಾವು ಇಲ್ಲಿ ಅದಕ್ಕೋಸ್ಕರನೇ ರೈತರು ಇದು ಮಾಡೋದು, ಇಲ್ಲಿ ಇದಕ್ಕೆ ಸಮಯ ಕೊಡಬೇಕು. ರೈಟ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡಿದ್ರಷ್ಟೇ ಆ ಫ್ರೆಶ್ನೆಸ್ಸು. ಮಾರ್ಕೆಟಲ್ಲಿ ಜನಗಳು ಹೇಗಿದೆ ಅಂದರೆ ಅದು ಸ್ವಲ್ಪ ಕಲರ್ ಡಿಮ್ ಆದರೆ ಅಥವಾ ಏನಾದರೂ ವಾಟರ್ ಕಂಟೆಂಟ್ ಅಕ್ಯುಮುಲೇಟ್ ಆಗಿಬಿಟ್ರೆ ಜನ ಮಾರ್ಕೆಟಲ್ಲಿ ತೊಗೊಳಲ್ಲ, ಇದು ಹಳೇದು ಅಂತ ಅವರ ತಲೆಯಲ್ಲಿ ಬಂದ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಆ ಹಾರ್ವೆಸ್ಟಿಂಗ್ ಹೆಂಗಿರ್ಬೇಕಂದ್ರೆ ನಾವು ನೀರು ಹಾಕೋದಕ್ಕಿಂತ ಮುಂಚೆ ಕಟಾವು ಮಾಡಬೇಕು. ನೀರು ಹಾಕಿದ್ರೆ ಏನಾಗುತ್ತೆ, ಆ ಎಲ್ಲ ಅಣಬೆ ಮೇಲೆ ನೀರು ಕೂತು ಅದ್ರದ್ದು ಫ್ರೆಶ್ನೆಸ್ನ ಸ್ವಲ್ಪ ಇದು ಮಾಡುತ್ತೆ, ಡ್ಯಾಮೇಜ್ ಮಾಡುತ್ತೆ. ಆ ನಿಟ್ಟಿನಲ್ಲಿ ನೀರು ಹಾಕೋದಕ್ಕಿಂತ ಮುಂಚೆ ಅಣಬೆ ಕಟಾವು ಮಾಡಬೇಕು. ಅಣಬೆ ಹೇಗೆ ಕಟಾವು ಮಾಡೋದು ಅಂತ ಕೇಳ್ಬೋದು. ಅಣಬೆ ಕಟಾವು ಹುಷಾರಾಗಿ ಹಿಂಗೆ ಟ್ವಿಸ್ಟ್ ಜಸ್ಟ್ ತಿರುಗಿಸೋದಷ್ಟೇ, ಹಿಂಗೆ ಎಳಿಬಾರ್ದು. ಎಳೆದ್ರೆ ಏನಾಗುತ್ತೆ, ಸಣ್ಣ ಪುಟ್ಟ ಇನ್ನೂ ದೊಡ್ಡವಾಗವು ಫ್ರೂಟಿಂಗ್ ಬಾಡೀಸ್ ಇರ್ತವೆ, ಪಿನ್ನೆಟ್ಸ್ ಅಂತ ಕರಿತೀವಿ, ಅವು ಅದ್ರ ಜೊತೆ ಬಂದ್ಬಿಡುತ್ತೆ. ಮತ್ತೆ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದು ಕಟಾವಿಗೆ ಬಂದಿದೆಯೋ ಅದನ್ನ ಮಾತ್ರ ನಾವು ಹಿಂಗೆ ಟ್ವಿಸ್ಟ್ ಮಾಡಿ ಕಿತ್ತು ನಾವು ಅದನ್ನ ಪ್ಯಾಕ್ ಮಾಡಿ ಪಾಲಿಥಿನ್ ಕವರಲ್ಲಿ ಅಥವಾ ಈಗ ಕಿವಿ ಫ್ರೂಟ್ ಎಲ್ಲ ಇರುತ್ತಲ್ಲ ಆ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ನಾವು ಇಮಿಡಿಯೇಟು ಮಾರ್ಕೆಟ್ಗೆ ಮಾರಾಟ ಮಾಡ್ಬೋದು. ಹೀಗೆ ಅಣಬೆ ಬೇಸಾಯವನ್ನು ಮಾಡ್ತಕ್ಕಂಥದ್ದು, ಅಣಬೆ ಬೇಸಾಯ ಮಾಡಿ ಅಣಬೆ ನಮ್ಮ ಕೈಗೆ ಬಂದ ನಂತರ ಈ ಅಣಬೆಯಲ್ಲಿ ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡ್ಬೋದು ಅಂತೀರಿ? ರೈತರು ಇದೊಂದು ತುಂಬ ನೆನಪಿಟ್ಕೋಬೇಕು. ಇಲ್ಲಿ ಏನಾಗಿದೆ ಅಂದರೆ ಈಗ ಅಣಬೆ ಕಟಾವು ಆದ ಕೂಡಲೇ ಈಗ ಸರಿಯಾದ ಟೈಮಿಗೆ ನಾವು ಮಾರಾಟ ಮಾಡಲಿಲ್ಲ ಅಂದರೆ ಅದು ವೇಸ್ಟ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಮೈಂಡ್ನಲ್ಲಿ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅದನ್ನು ನಾವು ಇಟ್ಕೋಬೇಡಿ. ಏಕೆಂದರೆ ಅಣಬೆಯಲ್ಲಿ ಈಗ ನೀವು ಒಣಗಿದ್ರೂ ಇದರಲ್ಲಿ ವೇಸ್ಟನ್ನು ಪದನೇ ಇಲ್ಲ, ಅಣಬೆ ಕೃಷಿಯಲ್ಲಿ ನಿಮಗೆ ವೇಸ್ಟನ್ನು ಪದನೇ ಇಲ್ಲ. ಏಕೆಂದರೆ ನೀವು ಅಣಬೆಗೆ ಅಣಬೆ ಸಿಗುತ್ತೆ, ಅಣಬೆ ಕಟಾವು ಮಾಡಿದ್ಮೇಲೆ ಅದರಲ್ಲಿ ಸ್ಪೆಂಟ್ ಮಶ್ರೂಮ್ ಅಂತ ಕರಿತೀವಿ. ಸ್ಪೆಂಟ್ ಮಶ್ರೂಮು ಒಳ್ಳೆ ಕಾಂಪೋಸ್ಟ್ ಮಾಡಲಿಕ್ಕೆ ಒಳ್ಳೆ ಇನಾಕೆಲಮು. ಅದು ಈಗ ಕಾಯಿನಾರಿಂದೆಲ್ಲ ಕೋಕೋಪಿಟ್ ಅಂತ ಇತ್ತೀಚಿನ ದಿನಗಳಲ್ಲಿ ಈಗ ನೋಡಿರ್ಬೋದು. ಇದೆಲ್ಲ ನಮ್ಮ ಕೊಕೊನಟ್ ಬೆಲ್ಟ್ ಆಗಿರೋದ್ರಿಂದ ಈಗ ನರ್ಸರಿ ಮಾಧ್ಯಮಗಳಿಗೆ ಮತ್ತು ಬೇರೆ ಬೇರೆ ಮಾಧ್ಯಮಗಳಿಗೆ ಕೋಕೋಪಿಟ್ ಯೂಸ್ ಮಾಡ್ತೀವಿ. ಆ ಕೋಕೋಪಿಟ್ ಕಾಂಪೋಸ್ಟ್ ಮಾಡಲಿಕ್ಕೆ ಇದು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಇನಾಕಿಲಮ್. ಏಕೆಂದರೆ ಇದರಲ್ಲಿ ಆಲ್ರೆಡಿ ಶಿಲೀಂಧ್ರ ಇರುತ್ತೆ. ಈ ಶಿಲೀಂಧ್ರ ಹೇಗೆ ಅಂದರೆ ಅದನ್ನು ಕೊಳೆಯೋಕ್ಕೆ ಹೇಳಿ ಮಾಡಿಸಿದಂಥ ಶಿಲೀಂಧ್ರ. ಹಾಗಾಗಿ ಇದನ್ನ ಕಾಂಪೋಸ್ಟ್ ಕಲ್ಚರ್ಗೆ ಸ್ಟಾರ್ಟರ್ ಕಲ್ಚರ್ ಆಗಿ ನಾವು ಬಳಕೆ ಮಾಡ್ಬೋದು. ಮತ್ತೆ ಇದು ಅಣಬೆ ಏನಾದ್ರು ಈಗ ಉದಾಹರಣೆಗೆ ಒಂದು 10-15 ಕೆಜಿ ಸಡನ್ ಆಗಿ ಬಂತು ನಮ್ಮಲ್ಲಿ, ಒಂದು 10 ಕೆಜಿ ಮಾತ್ರ ಡಿಮ್ಯಾಂಡು ಮಾರಾಟ ಆಯ್ತು, ಇನ್ನೊಂದು 5 ಕೆಜಿ ಏನಪ್ಪ ಮಾಡೋದು, ಒಣಗೋಗ್ಬಿಟ್ರೆ ವೇಸ್ಟ್ ಆಯ್ತಲ್ಲ ಅಂತ ಇದನ್ನ ಇಟ್ಕೊಳ್ಳೋದೇ ಬೇಕಾಗಿಲ್ಲ. ಯಾಕಂದ್ರೆ ಇದರಲ್ಲಿ ತುಂಬಾ ತರಹದ ಮೌಲ್ಯವರ್ಧಿತ ಉತ್ಪನ್ನಗಳಿದ್ದಾವೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಮತ್ತೆ ತುಂಬಾ ಅಣಬೆ ಕೃಷಿ ಮಾಡ್ತಕ್ಕಂಥ ಜನಗಳು ರೈತರು ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ. ಏನೇನು ಅಂತ ಅಂದರೆ ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಅಣಬೆ ಉಪ್ಪಿನಕಾಯಿ, ಮತ್ತೆ ಚಟ್ನಿ ಪುಡಿನೂ ಬರ್ತದೆ, ಮತ್ತೆ ಅಣಬೆ ಪಾಪಡು, ಮತ್ತೆ ಅಣಬೆ ಚಕ್ಲಿ, ಅಣಬೆ ಬಿಸ್ಕೆಟು, ಜಾಮು, ಸೂಪ್ ಪುಡಿ, ಮತ್ತೆ ಕೆಚಪ್ಪು, ಮತ್ತು ಕೇಕ್ ಕೂಡ ಮಾಡ್ತಾರೆ. ಇತ್ತೀಚಿನಗಳಲ್ಲಿ ಇವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳಾಗಿರೋದ್ರಿಂದ ಈ ಉತ್ಪನ್ನಗಳು ಅಣಬೆಯ ಮೌಲ್ಯವನ್ನು ಹೆಚ್ಚಿಸುವುದಲ್ಲದೆ ಅವುಗಳನ್ನು ಹೆಚ್ಚು ದಿನಗಳ ಕಾಲ ಶೇಖರಿಸಲು ಮತ್ತು ವಿವಿಧ ರೀತಿಯಲ್ಲಿ ಬಳಸಲು ಸಹಾಯ ಮಾಡುತ್ತದೆ. ಯಾಕಂದರೆ ಇಲ್ಲಿ ನಮಗೆ ಆಗಿರೋದು ಏನಂದರೆ ಗೊಂದಲ ಅಂದರೆ ಇದು ಶೆಲ್ಫ್ ಲೈಫು, ಜೀವಿತಾವಧಿ. ಯಾಕಂದರೆ ಇವನ್ನ ನಾವು ಬೇರೆ ಇಟ್ಕೊಂಡಂಗೆ ಜಾಸ್ತಿ ದಿವಸ ಇಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ಈಗ ಬಟನ್ ಮಶ್ರೂಮ್ ಇರ್ಬೋದು, ಆಯಿಸ್ಟರ್ ಇರ್ಬೋದು, ಮತ್ತೆ ಮಿಲ್ಕಿ, ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಹಾಲಣ್ಣೆ ಜಾಸ್ತಿ ದಿವಸ ಇಟ್ಕೋಬಹುದು, ಹಾಲಣ್ಣೆ ಬಿಟ್ಟರೆ ಆಯಿಸ್ಟರು. ಹಾಗಾಗಿ ಇವು ಇನ್ನ ಹೇರಳವಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ಇನ್ನೊಂದು ಏನಂದ್ರೆ, ಈಗ ಒಣಗಿದ್ರೆ ಇದ್ರದ್ದು ಇನ್ನೂ ವ್ಯಾಲ್ಯೂ ಜಾಸ್ತಿ. ಯಾಕಂದ್ರೆ ಹಿಂಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದಾಗ ಕೇಳ್ಬೋದು, ಈಗ ಏನಾಗುತ್ತೆ ಫ್ರೆಶ್ ಮಶ್ರೂಮ್ ಮಾರಿದಾಗ ಕೆಜಿ 250 ಅನ್ಕೋರಿ, ಒಂದು ಕೆಜಿಗೆ 250, ಅದಕ್ಕೆ ಖರ್ಚು ಎಷ್ಟು ಬರ್ತದೆ? ಒಂದು 30-50 ರೂಪಾಯಿ ಒಳಗೆ ಬರುತ್ತೆ. ಸೊ ಆಮೇಲೆ ಇದು ಇನ್ವೆಸ್ಟ್ಮೆಂಟು ಅಷ್ಟೇ. ಆಯಿಸ್ಟರ್ ಮಶ್ರೂಮ್ ಇವಾಗೆ ತುಂಬ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಳ್ಳೆ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಒಳ್ಳೆ ಲಾಭದಾಯಕ ಆಗಿರ್ತಕ್ಕಂಥ ಕೃಷಿ ಅಂದರೆ ಅದು ಅಣಬೆ ಕೃಷಿ, ಎರಡು ಮಾತಿಲ್ಲ. ಈ ಅಣಬೆ ಬೇಸಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಇಲ್ಲಿ ನಾವು ಯಾವುದೇ ರೀತಿ ಇದಕ್ಕೆ ಕೀಟನಾಶಕ ಅಥವಾ ಪೀಡನಾಶಕಗಳನ್ನ ನಾವು ಹೊಡಿಬಾರ್ದು. ಯಾಕಂದ್ರೆ ಇದು ನಾವು ಎಡಿಬಲ್ ಪಾರ್ಟ್ ಅಂದ್ರೆ ತಿನ್ನುವಂತ ಭಾಗ, ಆ ನಿಟ್ಟಿನಲ್ಲಿ ಇದಕ್ಕೆ ಯಾವುದೇ ರೀತಿ ಕೀಟನಾಶಕ ಅಥವಾ ಪೀಡನಾಶಕ ಬಡಿಬಾರದು. ಇಲ್ಲಿ ಇನ್ನೊಂದು ಏನಂದ್ರೆ, ಬಹುಮುಖ್ಯವಾಗಿ ಉತ್ತಮ ಗುಣಮಟ್ಟದ ಬೀಜಗಳನ್ನ ನಾವು ತಂದ್ರಷ್ಟೇನೆ. ಯಾಕಂದ್ರೆ ನಾವು ಬೀಜ ಒಳ್ಳೇದು ಹಾಕಿದ್ರೇನೆ ತಾನೆ ನಮಗೆ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ಬರೋದು. ಆ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಬೀಜ, ಅದನ್ನ ಸ್ಪಾನ್ ಅಂತ ಕರಿತೀವಿ, ಅದನ್ನ ಒಳ್ಳೆ ಹೆಸರುವಾಸಿ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸು ಸುಮಾರು ಕಡೆ ದೊರಕುತ್ತೆ, ಅಂಥ ಕಡೆ ನಾವು ಅದನ್ನು ಪ್ರೊಕ್ಯೂರ್ ಮಾಡ್ಕೊಂಬಂದು ಆ ಅಣಬೆ ಬೇಸಾಯಕ್ಕೆ ನಾವು ಬಳಸ್ಕೋಬೇಕು. ಇನ್ನೊಂದು, ಇಲ್ಲಿ ನಾ ಹೇಳ್ದಂಗೆ ಮೇನು ನೈರ್ಮಲ್ಯ ಮತ್ತು ಸ್ವಚ್ಛತೆ. ನಾವು ಎಷ್ಟು ಸ್ವಚ್ಛವಾಗಿ ಇದನ್ನು ಸ್ವಚ್ಛಂದವಾಗಿ ಮಾಡ್ತೀವೋ ಅಷ್ಟು ಹೇರಳವಾಗಿ ನಮಗೆ ಅಣಬೆ ಇಳುವರಿ ಬರುತ್ತೆ. ನಮಗೆ ನಾವು ಒಂಚೂರು ಏನಾದರೂ ನಾವು ಈಗ ಯಾವ ಇವ್ರನ್ನ ಬಿಡೋದು, ಮತ್ತು ಇಲ್ಲಿ ಏನಾಗುತ್ತೆ ಕಂಟಾಮಿನೇಷನ್ ಬೇಗ ಆಗುತ್ತೆ. ಯಾಕಂದ್ರೆ ಇದು ಒಂದು ಜೀವಾಣು, ಹಂಗಾಗಿ ಇದು ಬೇಗ ಹಾಳಾಗೋಕ್ಕೆ ಕಾರಣ. ಹಂಗಾಗಿ ನಾವು ನೈರ್ಮಲ್ಯ ಮತ್ತು ಶುಚಿತ್ವವನ್ನು ನಾವು ಕಾಪಾಡ್ಕೋಬೇಕು. ಮತ್ತು ಉತ್ತಮ ಗುಣಮಟ್ಟದ ಕೃಷಿ ಮಾಧ್ಯಮ ಅಂದರೆ ನಾವು ಯಾವುದು ಮೀಡಿಯಾ ಸಬ್ಸ್ಟೇಟ್ ಅಂತ ಕರಿತೀವಿ ಅದನ್ನ ಉತ್ತಮ ಗುಣಮಟ್ಟದ್ದು ತಗೊಂಡು ನಾವು ಅದನ್ನು ಪ್ರಾಪರ್ ಪ್ರೊಸೆಸಿಂಗ್ ಅಂದರೆ ಈಗ ಅದನ್ನು ಬೆಳೆಯುವ ವಿಧಾನ ಹೇಳಿದೆ, ಅದರಲ್ಲಿ ಯಾವುದೇ ಒಂದು ಸ್ಟೆಪ್ಪನ್ನು ನೆಗ್ಲೆಕ್ಟ್ ಮಾಡಲಾರದೆ ಪ್ರತಿಯೊಂದು ಸ್ಟೆಪ್ಪನ್ನು ಅತಿ ಸೂಕ್ಷ್ಮತೆಯಿಂದ ಮಾಡಿದ್ದೆ ಅದರಲ್ಲಿ ನಾವು ಒಳ್ಳೆ ಇಳುವರಿ ತಗೋಬೋದು. ಮತ್ತು ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ, ಮುಖ್ಯವಾಗಿ ಸರಿಯಾದ ಉಷ್ಣಾಂಶ ಮತ್ತು ತೇವಾಂಶ. ನಮ್ಮ ಅಣಬೆ ಕೃಷಿಗೆ ಬೇಕಾಗಿರೋದೇ ಇವೆರಡು, ಉಷ್ಣಾಂಶ ಮತ್ತು ತೇವಾಂಶ. ತೇವಾಂಶ ಅಂದರೆ ಹ್ಯುಮಿಡಿಟಿ, ಮತ್ತು ಉಷ್ಣಾಂಶ ಅಂದರೆ ಟೆಂಪರೇಚರು. ಸೊ ಹ್ಯುಮಿಡಿಟಿ ಹೇಗಿರೋ, ತೇವಾಂಶ ಹೇಗಿರಬೇಕು ಅಂದರೆ 80-95% ತನಕ ಇರ್ಬೋದು, ಮಿನಿಮಮ್ 70 ಇರಲೇಬೇಕು. ಸೊ ಮತ್ತು ಟೆಂಪರೇಚರು ಅಷ್ಟೇ, ಈ ಆಯಿಸ್ಟರು ಮತ್ತು ಮಿಲ್ಕಿ ಮಶ್ರೂಮ್ ಎಲ್ಲ ಟೆಂಪರೇಚರು 28 ಈಗೇನು ನಮ್ದು ಇದೆಯೋ ಆ ಟೆಂಪರೇಚರ್ಗೆ ಅನುಗುಣವಾಗಿದೆ. ಬಟ್ ಬಟನ್ ಮಶ್ರೂಮ್ಗೆ ಇನ್ನೂ ಕಡಿಮೆ ಇರಬೇಕು. ಆ ನಿಟ್ಟಿನಲ್ಲಿ ಬಟನ್ ಮಶ್ರೂಮು ಮತ್ತು ಆಯಿಸ್ಟರ್ ಮಶ್ರೂಮು ಮತ್ತು ಮಿಲ್ಕಿ ಮಶ್ರೂಮ್ ಕಂಪೇ, ಯಾಕೆ ಇವನ್ನೇ ಹೇರಳವಾಗಿ ಬೆಳೀತಿದ್ದಾರೆ ಆಯಿಸ್ಟರು ಮತ್ತು ಮಿಲ್ಕಿ ಮಶ್ರೂಮ್ ಅಂದರೆ ಅದರದ್ದು ಜೀವಿತಾವಧಿ ಒಂದು, ಇನ್ನೊಂದು ಇನ್ವೆಸ್ಟ್ಮೆಂಟು. ಬಟನ್ ಮಶ್ರೂಮ್ಗೆ ಪ್ರಾಥಮಿಕ ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕು, ಏಕೆಂದರೆ ಅದಕ್ಕೆಲ್ಲ ಉಷ್ಣಾಂಶ ಎಲ್ಲ ಈಗ ಅದು ಫ್ರೂಟಿಂಗ್ ಟೈಮಲ್ಲಿ 14-18 ಡಿಗ್ರಿ ಮೇಂಟೈನ್ ಮಾಡಬೇಕು. ಹಾಗಾಗಿ ಅದಕ್ಕೆ ಈಗ ಏರ್ ಕಂಡೀಷನಿಂಗ್ ರೂಮ್ ಬೇಕು, ಮತ್ತು ಇತರೆ ಸೌಲಭ್ಯಗಳು ಬೇಕು. ಆ ನಿಟ್ಟಿನಲ್ಲಿ ಇನಿಷಿಯಲ್ ಕಾಸ್ಟು ಬಟನ್ ಮಶ್ರೂಮ್ ಕಲ್ಟಿವೇಷನ್ಗೆ ಜಾಸ್ತಿ, ಅಂದರೆ ಗುಂಡಣಬೆ ಬೆಳೆಯೋದಕ್ಕೆ. ಇವು ಈಸಿ, ಯಾವು ಆಯಿಸ್ಟರು ಮತ್ತು ಹಾಲಣಬೆ. ಮತ್ತು ಬೆಳಕು ಮತ್ತು ಗಾಳಿಯ ನಿರ್ವಹಣೆ, ಇದು ಬಹುಮುಖ್ಯ. ಮತ್ತು ಕುಯಿಲು ಮಾಡುವ ಸಮಯ, ನಾ ಹೇಳಿದೆ ಒಂದು ದಿನ ಬಿಟ್ಟರೆ ಅದರದ್ದು ಇದೇ ಚೇಂಜ್ ಆಗುತ್ತೆ. ಇದರಲ್ಲಿ ವೆರಿ ಮುಖ್ಯವಾಗಿ ಅಣಬೆ ಕೊಯ್ಲು ಮಾಡುವಂಥ ಸಮಯ ಮತ್ತು ಮಾಡ್ತಕ್ಕಂಥ ರೀತಿ. ನಾ ಹೇಳಿದ್ನೆಲ್ಲ ನೀರನ್ನು ಹಾಕಿದ ಮೇಲೆ ಮಾಡಬಾರ್ದು, ನೀರು ಹಾಕೋದಕ್ಕಿಂತ ಮುಂಚೆ ಮಾಡಬೇಕು. ಇಲ್ಲಿ ನೀರು ನಾನು ಆವಾಗಲೇ ಹೇಳಿದೆ, ಮುನಿಷಿಯಲ್ 18 ಡೇಸ್ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಈಗ ನಾವು ಉಷ್ಣಾಂಶದ ಆಧಾರದ ಮೇಲೆ ನಾವು ಬೆಳೆಗೆ ನಾವು ಅನುಗುಣವಾಗಿ ನೀರನ್ನ ಹಾಕಬೇಕು. ಇವನ್ನೆಲ್ಲಾನು ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದೆ ಆದಲ್ಲಿ ನಾವು ಅಣಬೆ ಕೃಷಿಯಲ್ಲಿ ತುಂಬ ಸಕ್ಸಸ್ಫುಲ್ ಆಗಿ ನಾವು ಅಣಬೆ ಕೃಷಿ ಮಾಡ್ಬೋದು. ಮತ್ತು ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅಧಿಕ ಇಳುವರಿ ಮತ್ತು ಅಧಿಕ ಲಾಭವನ್ನು ನಾವು ಪಡಿಬೋದು. ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿ ಮಾಡ್ತಿದ್ದಾರೆ. ನಮ್ಮ ಸ್ನೇಹಿತರೇ ಇಲ್ಲೇ ಹಾಸನ ಸುತ್ತಮುತ್ತಲೇ ಅಂದರೆ ಮಿಲ್ಕಿ ಅಂದರೆ ಹಾಲಣಬೆ ಮತ್ತು ಆಯಿಸ್ಟರ್ನ ಬೇಲೂರಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ. ವೈಜ್ಞಾನಿಕವಾಗಿ ಅವರು ತರಬೇತಿಯೆಲ್ಲ ಪಡೆದು, ಇನ್ನೊಂದು ಬಹುಮುಖ್ಯ ಏನಂದರೆ ತರಬೇತಿಗಳು ಅಲ್ಲಲ್ಲೇ ನಡೀತಾ ಇರುತ್ತೆ. ಈಗ ನಮ್ಮಲ್ಲಿ ಕೃಷಿ ಕಾಲೇಜಲ್ಲಿರ್ಬೋದು, KVKಗಳಲ್ಲಿರ್ಬೋದು, ಮತ್ತು ಜೈವಿಕ ಕೇಂದ್ರಗಳಲ್ಲಿರ್ಬೋದು, ಮತ್ತು IAHR ಹೆಸರುಗಟ್ಟು ಅಲ್ಲಿ ಎಲ್ಲ ಕಡೆ ಆಗಾಗ್ಗೆ ತರಬೇತಿನ ಆಯೋಜಿಸ್ತಾ ಇರ್ತಾರೆ. ಅಂಥ ಅಲ್ಲಿ ತರಬೇತಿ ಮಾಡಿ ರೈತರು ವೈಜ್ಞಾನಿಕವಾಗಿ ಅಣಬೆ ಕೃಷಿ ಮಾಡಿದ್ದೇ ಆದಲ್ಲಿ ಸಕ್ಸಸ್ಸು ಖಂಡಿತ ಅಂತ ಎರಡು ಮಾತಿಲ್ಲ. ಅಣಬೆ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ